ಮತ್ತೆ ಒಂದು ಯಂಗ್ ಲೇಡಿ ಅಥವಾ ಚಿಕ್ಕ ಒಬ್ಬರು ಮಹಿಳೆಯಾಗಿ ಇದನ್ನು ಹೇಗೆ ಪ್ರಾರಂಭ ಮಾಡಿದ್ರು, ಯಾಕೆ ಅನ್ನೋದನ್ನೆಲ್ಲ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಅನನ್ಯ ಭಟ್ ಅವರೇ. ನಮಸ್ತೆ. ಈಗ ನೀವು ಒಂದು ಹೊಸ ಪಶು ಆಹಾರ ಘಟಕವನ್ನು ಪ್ರಾರಂಭ ಮಾಡಿದ್ರಿ, ಎಲ್ಲಿ ಪ್ರಾರಂಭ ಮಾಡಿದ್ರಿ, ಯಾವ ಜಾಗದಲ್ಲಿ, ಯಾವಾಗ? ಅನನ್ಯ ಫಾರ್ಮ್ಸ್ ಫುಡ್ ಹೇಳುದು ನಮ್ಮದೇ ಎರಡನೇ ಘಟಕ. ಅದು ಮಡಂತ್ಯಾರ್ ಸಮೀಪ ಪಾಂಡವರ ಕಲ್ಲಲ್ಲಿ ಪ್ರಾರಂಭಿಸಿದೆವು. 2023 ಜೂನಲ್ಲಿ ಪ್ರಾರಂಭಗೊಂಡಿದೆ. ಇದರ ಮೇನ್ ಪರ್ಪಸ್ ಎಂತ ಅಂದರೆ, ಹೈನುಗಾರರೆ ಮುಂದೆ ನಾವು ಪಶು ಆಹಾರವನ್ನು ಮಾಡಿಕೊಡ್ತೇವೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾರೆ. ನೀವು ಈ ಪಶು ಆಹಾರ ಘಟಕ ಪ್ರಾರಂಭ ಮಾಡಿದ್ದು ಯಾಕೆ? ನಮ್ಮ ತಂದೆಯವರು 25 ವರ್ಷದಿಂದ ಅನನ್ಯ ಫೀಡ್ಸ್ ಹೇಳುವ ಪಶು ಆಹಾರ ತಯಾರಕರು ಆಗಿದ್ದಾರೆ. ಹಾಗಾಗಿ ಅವರು ಎಷ್ಟು ಕಾಂಪಿಟೇಷನ್ ಇದ್ರು, ಈಗ ಪಶು ಆಹಾರ ತುಂಬ ಜನ ಪ್ರಾರಂಭಿಸಿದ್ದಾರೆ, ಆದರೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡದೆ ಕಾಂಪಿಟೇಷನನ್ನು ಎದುರಿಸಿಕೊಂಡು ಅವರು 25 ವರ್ಷ ಸತತ ಕ್ವಾಲಿಟಿ ಪ್ರಾಡಕ್ಟ್ ಹೈನುಗಾರರಿಗೆ ತಲುಪಿಸುವ ಹಾಗೆ ಮಾಡಿದ್ದಾರೆ. ಸೊ ಅದರಿಂದ ಪ್ರೇರಣೆ ಆಗಿ ತಗೊಂಡು ನಾನು ಈ ಒಂದು ಹೊಸ ಐಡಿಯಾ ಬಂತು. ಭಾರತದಲ್ಲೇ ಎಲ್ಲಿಯೂ ಇಲ್ಲ ಒಂದು ತಯಾರಿಕಾ ಘಟಕಕ್ಕೆ ಬಂದು ಹೈನುಗಾರರು ಒಳ್ಳೆ ಕಚ್ಚಾ ವಸ್ತು ಉಪಯೋಗಿಸುತ್ತಾ ಇದ್ದಾರಾ ಇಲ್ವಾ ಅಂತ ನೋಡಿ ಅದು ಹೇಗೆ ತಯಾರಿಸ್ತಿದ್ದಾರೆ ಅಂತ ನೋಡುವ ಎಲ್ಲಿ ಸಹ ಈ ಕಾನ್ಸೆಪ್ಟ್ ಇಲ್ಲ. ಸೊ ಹಾಗಾಗಿ ಒಳ್ಳೆ ಕಚ್ಚಾ ವಸ್ತುವನ್ನು ಪ್ರಯೋಗಿಸದೆ ಮಾಡುವ ಪಶು ಆಹಾರ ತುಂಬಾ ಇರುವ ಕಾರಣ ಹೈನುಗಾರರು ಅದಕ್ಕೆ ಹೋಗ್ತಿದ್ದಾರೆ, ಅದನ್ನೇ ತಗೊಳ್ತಿದ್ದಾರೆ. ಸೊ ಅದರಿಂದಾಗಿ ಹೌದು ಹಾಲಿನ ಇದರಲ್ಲಿ ಹಾಗಾಗಿ ಹೈನುಗಾರರಿಗೆ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ ಅವರಿಗೆ. ಆದ್ರೆ ಅದು ತಿಳಿತಾ ಇಲ್ಲ, ಒಳ್ಳೆ ಪಶು ಆಹಾರ ಕೊಡದೇ ಇರುವ ಕಾರಣ ಇಂಥ ಕಷ್ಟಗಳನ್ನು ಫೇಸ್ ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಅವರ ಎದುರೇ ಒಳ್ಳೆ ಕಚ್ಚಾ ವಸ್ತುವನ್ನು ಮಿಕ್ಸ್ ಮಾಡಿ ಪಶು ಆಹಾರ ತಯಾರಿಸಿ ಕೊಟ್ಟು ಅವರಿಗೆ ಅದು ಅಷ್ಟೊತ್ತಿಗೆ ನಂಬಿಕೆ ಬರ್ತದೆ ಒಂದು ನೋಡಿ ಮುಂದೆ ಮಾಡುವಾಗ. ಇಲ್ಲದಿದ್ರೆ ಅವ್ರು ಕೇಳ್ತಾರೆ, ನೀವು ಒಳ್ಳೆ ಕಚ್ಚಾ ವಸ್ತು ಹಾಕ್ತೀರಿ ಅಂತ ಹೇಳ್ತೀರಿ, ಹೇಗೆ ನಂಬುದು ಅಂತ. ಅದರಿಂದಾಗಿ ನಾವು ಅವರ ಎದುರೇ ತಯಾರಿಸಿಕೊಡುವ ಒಂದು ಇದು ಭಾರತದಲ್ಲೇ ಪ್ರಥಮ ಬಾರಿಗೆ ಶುರು ಮಾಡಿದ್ದೆವು ನಾವು ಪಾಂಡವರ ಕಾಲದಲ್ಲಿ. ಈಗ ನೀವು MBA ಮಾಡಿದ್ದೀರಿ, MBA ಮಾಡುವಾಗ ಬೇರೆ ಕೆಲಸಕ್ಕೆ ಹೋಗುವಂತ ತೋರ್ಲಿಲ್ವಾ? ಇಲ್ಲ, ಅಂದ್ರೆ ಹೀಗೆ ಅಪ್ಪ ಹೇಗೆ ಸೇವೆ ಮಾಡ್ತಿದ್ದಾರೆ ಇದರಲ್ಲಿ ಹೈನುಗಾರರಿಗೆ, ಹಾಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟು 10-11 ಅಂತ ಎಲ್ಲರೊಟ್ಟಿಗೆ ಮಿಕ್ಸ್ ಆಗಿ ಮಾಡದೇ ಇರುವ ಕಾರಣ ಅದೇ ಸೇವೆ ನಾನು ಸಹ ಮುಂದುವರಿಸಬೇಕು ಅಂತ ಯೋಚನೆ ಮಾಡಿದ್ದೆ. ಇದು MBAಗೆ ಹೋಗುವಾಗಲೇ ಹಾಗೆ ಯೋಚನೆ ಮಾಡಿದ್ದ? ಹೌದು ಹೌದು, ಆಗ್ಲೇ ಯೋಚನೆ ಮಾಡಿದ್ದೆ. MBA ಮುಗಿತಾ ಬರುವಾಗ ಈ ಕಾನ್ಸೆಪ್ಟ್ ಮಾಡಿದ್ರೆ ಹೇಗೆ, ಹೈನುಗಾರರು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಒಳ್ಳೆ ಕಚ್ಚಾ ವಸ್ತು ಇಲ್ಲದ ಪಶು ಆಹಾರ ಹಾಕಿ ದನಗೆ ರೋಗಗಳು ಬರ್ತಾ ಉಂಟು, ಅದಕ್ಕೆ ಮತ್ತೆ ಮದ್ದು, ಹೇಗಾದ್ರೆ ಅವರು ಒಳ್ಳೆ ಪಶು ಆಹಾರಕ್ಕೆ ಕೊಡುವ ಪ್ರೈಸ್ ದುಡ್ಡನ್ನೇ ವಾಪಸ್ ಇಲ್ಲಿ ಕಳ್ಕೊಳ್ತಿದ್ದಾರೆ. ಹಾಗಾಗಿ ಅದನ್ನೇ ಯಾಕೆ ಮುಂದೆ ವರ್ಸಿಕೊಂಡು ಒಳ್ಳೆ ಪಶು ಆಹಾರ ಹೈನುಗಾರರಿಗೆ ಕೊಡುವ ಹಾಗೆ ಮಾಡುವ, ನಮ್ಮ ನಿಲ್ಲಿಸುದು ಬೇಡ ಅಂತ ಹಾಗೆ ಯೋಚನೆಯಲ್ಲಿ ನಾನು ಮಾಡಿದ್ದು. ಈಗ ಅಪ್ಪ ಈಗ ಹುಬ್ಬಳ್ಳಿಯಲ್ಲಿ ಒಂದು ಮಾಡಿದ್ದಾರೆ. ಹೌದು. ಮತ್ತೆ ಇಲ್ಲಿ ಈ ಮಂಗಳೂರಿನ ದಕ್ಷಿಣ ಕನ್ನಡದ ಸುತ್ತಮುತ್ತಲ ಯಾಕೆ ಮಾಡುವುದು ಅಂತ ಯೋಚನೆ ಬಂದದ್ದು? ನಮ್ಮದು ಮೇನ್ ದಕ್ಷಿಣ ಕನ್ನಡದಿಂದ ಮೊದಲು 2 ಲಕ್ಷ ಹಾಲು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಬೇರೆ ಜಿಲ್ಲೆಗಳಿಗೆ. ಈಗ ಹೇಗೆ ಹೈನುಗಾರಿಕೆ ಎಷ್ಟು ಹಿಂದೆ ಬಂದಿದೆ ಅಂದ್ರೆ, ನಾವು 2 ಲಕ್ಷ ಅಷ್ಟು ಹಾಲು ಇಂಪೋರ್ಟ್ ಮಾಡುವ ಹಾಗೆ ಆಗಿದೆ. ಹಾಗಾಗಿ ಅದು ಮೇನ್ ಕಾರಣ ಎಂತ ಅಂದ್ರೆ, ಒಳ್ಳೆ ಪಶು ಆಹಾರ ಹಾಕದೆ ಅವರಿಗೂ ಇದು ಲಾಭ ಇಲ್ಲ, ಹಾಗಾಗಿ ಅವರು ಸಹ ಬಿಡ್ತಿದ್ದಾರೆ. ಹಾಗಾಗಿ ನಾವು ಇಲ್ಲಿಯೇ ನಮ್ಮ ಜನರಿಗೆ, ಅಪ್ಪ ಹುಬ್ಬಳ್ಳಿಯಲ್ಲಿ ಮಾಡಿದಾದ್ರು ನಮ್ಮ ಊರು ಇದೆ, ಹಾಗಾಗಿ ಬೆಳ್ತಂಗಡಿ ಬಂಟ್ವಾಳ ಹೈಯೆಸ್ಟ್ ಇರುದು ಅದು ಹೈನುಗಾರ. ಹಾಗಾಗಿ ಇಲ್ಲಿಯ ಜನರಿಗೆ ಯಾಕೆ ಇದೊಂದು ವ್ಯವಸ್ಥೆ ಮಾಡಿ ಕೊಟ್ಟು ಅವರು ಉಪಯೋಗಿಸುವ ಮಾಡಬಹುದು ಅಂತ ಹಾಗೆ ಒಂದು ಮಾಡಿದ್ದು. ಈ ಪಾಂಡವರ ಕಲ್ಲಲ್ಲಿ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಪಾಂಡವರ ಕಲ್ಲಿನಲ್ಲಿ ನಿಮ್ಮ ಮೊದಲೇ ಜಾಗ ಇತ್ತ ಹೇಗೆ ಅಂತ? ಹೌದು, ನಮ್ಮದೊಂದು ತೋಟ ಉಂಟು ಪಾಂಡವರ ಕಲ್ಲ ಹತ್ತಿರ, ಹಾಗಾಗಿ ರೋಡ್ ಸೈಡ್ ಅಲ್ಲಿ ಇದೊಂದು ಜಾಗ ಒಂದು ಉಂಟು ಸೇಲಿಗೆ ಅಂತ ಆಗುವಾಗ, ಪ್ಲಸ್ ಅದೇ ಹೇಳಿದಲ್ಲ ಬೆಳ್ತಂಗಡಿ ಬಂಟ್ವಾಳ ಮೇನ್ ಹೈನುಗಾರರಿಗೆ ಜಾಸ್ತಿ ಇದು ಇರುವುದು ಅಲ್ಲಿ ಹೈನುಗಾರರು, ಹಾಗಾಗಿ ಅಲ್ಲಿ ಪ್ರಾರಂಭ. ಇದಕ್ಕೆ ಕಚ್ಚಾ ವಸ್ತುಗಳನ್ನೆಲ್ಲ ನೀವು ಎಲ್ಲಿಂದ ತರ್ತೀರಿ? ಕಚ್ಚಾ ವಸ್ತುಗಳು, ಒಳ್ಳೆ ಕಚ್ಚಾ ವಸ್ತುಗಳು ಸಿಗುದು ಆ ಕಡೆ ಹುಬ್ಬಳ್ಳಿ ಆಚೆ ನಮ್ಮ ನಾರ್ತ್ ಕರ್ನಾಟಕ ಸೈಡ್. ಹಾಗಾಗಿ ನಾವು ಒಳ್ಳೆ ಕಚ್ಚಾ ವಸ್ತುಗಳನ್ನೇ ತರ್ಬೇಕಂತ ಆ ಸೈಡ್ ಇಂದವೇ ತರ್ತಿದ್ದೇವೆ. ನಮ್ಮದು ಮತ್ತೆ ಎಲ್ಲವೂ ಟಾಪ್ ಕ್ವಾಲಿಟಿಯ ಕಚ್ಚಾ ವಸ್ತು. ಈಗ ನಿಮ್ಗೆ ಪ್ರತಿಯೊಂದರಲ್ಲಿ ನಾಲ್ಕೈದು ವೆರೈಟಿ ಕ್ವಾಲಿಟಿ ಇರ್ತದೆ. ಪ್ಲಸ್ ನೀವು ಯಾವುದೇ ಕಚ್ಚಾ ವಸ್ತುಗಳು ಯಾರು ಸಪ್ಲೈಯರ್ಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಹೇಳುದು ಹೇಗೆ ಅಂದ್ರೆ ಕ್ಯಾಟಲ್ ಫೀಡ್, ಹಾಗಾದ್ರೆ ಅವರು ಕಡಿಮೆ ಬೆಲೆಯ ಕಚ್ಚಾ ವಸ್ತು ಕೊಡ್ತಾರೆ ಸಾಕು ಅಂತ. ಯಾಕಂದ್ರೆ ಎಲ್ಲರೂ ಅದೇ ಯೂಸ್ ಮಾಡುದು. ನಾವು ಹಾಗೆ ಅಲ್ಲ, ನಾವು ಕೇಳುದು ನಮ್ಗೆ ಪಶು ಆಹಾರ ಅದು ನಮಗೆ ಬಿಟ್ಟದು, ನಮಗೆ ಟಾಪ್ ಕ್ವಾಲಿಟಿ ಕಚ್ಚಾ ವಸ್ತುಗಳೇ ಬೇಕು ಅಂತ. ನಾವು ಟಾಪ್ ಕ್ವಾಲಿಟಿ ಕಚ್ಚಾ ವಸ್ತುಗಳಿಂದ ಯಾವ್ದು ಕಡಿಮೆ ಯೂಸ್ ಮಾಡುದಿಲ್ಲ. ಹಾಗಾಗಿ ನೀವು ಅಲ್ಲಿಂದ ತರಿಸ್ತೀರಿ? ಹೌದು. ಸಾಮಾನ್ಯವಾಗಿ ಇದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳು ಏನೆಲ್ಲ ನಿಮಗೆ? ನಮ್ಗೆ ಬೇಕಾಗುದು ನೆಲಕಡಲೆ ಹಿಂಡಿ, ಹತ್ತಿಂಡಿ, ನಾವು ಯೂಸ್ ಮಾಡುವಂತ ಕಚ್ಚಾ ವಸ್ತುಗಳು ಸೂರ್ಯಕಾಂತಿ, ಜೋಳದ ಹುಡಿ, ಗೋಧಿ ಬೂಸ, ಹೆಸರು ಬೂಸ, ಉದ್ದಿನ ಬೂಸ ಮತ್ತೆ ಸೋಯಾ. ಸೋಯಾ ಮತ್ತೆ ರಾಗಿ ಹುಡಿಗಳು ಉಂಟು, ಸಮತೋಲನ ಮಿಶ್ರ. ಆದ್ರೆ ಸೋಯಾ ನಮ್ಮದು ಟಾಪ್ ಕ್ವಾಲಿಟಿ ಪ್ರಾಡಕ್ಟ್. ಈಗ ನಮ್ಮ ಇದರಲ್ಲಿ ಸಹ ಮೂರು ವೆರೈಟಿ ಉಂಟು, ಮೂರು ನಾಲ್ಕು ವೆರೈಟಿ ಟೈಪ್ ಅನ್ನ. ಇಲ್ಲಿ ಮಿಲ್ಕ್ ಬೂಸ್ಟರ್ ಅಂತ ಉಂಟು, ಅದು ಇಲ್ಲಿದು ದೊಡ್ಡ ಹೈನುಗಾರರು ಇರ್ತಾರಲ್ಲ ಅವರಿಗೆ ಅದು ಒಳ್ಳೆ ಆಗೋದು. ಅದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಪ್ರಾಡಕ್ಟ್ ಮಿಲ್ಕ್ ಬೂಸ್ಟರ್ ಮತ್ತು ಪ್ರಕೃತಿ. ಪ್ರಕೃತಿ ಮ್ಯಾಶ್, ಮಿಲ್ಕ್ ಬೂಸ್ಟರ್ ಅಂದ್ರೆ ಪ್ಯಾಲೆಟ್ ಕಡ್ಡಿ. ಮ್ಯಾಶ್ ಮತ್ತು ಪ್ಯಾಲೆಟ್ ಏನು ವ್ಯತ್ಯಾಸ? ಅದು ಎಂತ ಇಲ್ಲ, ಅದು ದನ ಹೇಗೆ ತಿಂತದೆ ಅದರ ಮೇಲೆ. ಕೆಲವರು ಮ್ಯಾಶ್ ಅಲ್ಲಿ ಹುಡಿಯಲ್ಲಿ ಪ್ರಿಫರ್ ಮಾಡ್ತಾರೆ, ಕೆಲವರು ಕಡ್ಡಿ. ಇಲ್ಲಿ ಹೆಚ್ಚಿನವರು ಕಡ್ಡಿ, ನಮ್ಮ ಪಾಂಡವರ ಕಲ್ಲಾಚೆ. ಒಂದೇ ಡಿಫ್ರೆನ್ಸ್ ಅಂತಂದ್ರೆ ನಾವು ಮೊಲೈಸಿಸ್ ಅಂತ ಯೂಸ್ ಮಾಡ್ತೇವೆ, ಅದು ಕಡ್ಡಿ ಆಗ್ಲಿಕ್ಕೆ ಪೆಲೆಟ್ ಆಗ್ಲಿಕ್ಕೆ. ಅದು ಒಂದೇ, ಮತ್ತೆ ಎಲ್ಲ ನಿಮ್ಮ ಟೈಪ್ ಇದಾಗೆ. ಹೌದು ಹೌದು. ಈಗ ಇಷ್ಟೆಲ್ಲ ಕಚ್ಚಾ ವಸ್ತುಗಳನ್ನ ನೀವು ಎಲ್ಲ ಹಾಕ್ತೀರಾ ಎಲ್ಲ ಪ್ರಾಡಕ್ಟ್ಗಳಲ್ಲಿ? ನಿಮ್ಮ ಎಷ್ಟೆಲ್ಲ ಪ್ರಾಡಕ್ಟ್ಗಳೆಲ್ಲ ಉಂಟು? ನಮ್ಮದು ಇಲ್ಲಿ ಅಂದ್ರೆ ಅದೇ ಟೈಪ್ ಒನ್, ಟೈಪ್ ಟೂ, ಟೈಪ್ ತ್ರೀ ಅಂತ ಮೂರು. ಅದು ಪ್ರೋಟೀನ್ ನ ಮೇಲೆ ಡಿಪೆಂಡ್. ಈಗ 16-17% ಟೈಪ್ ತ್ರೀ ಅಲ್ಲಿ, ಮತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಪ್ ಟೂ ಅಲ್ಲಿ. ಟೈಪ್ ಒನ್ ಅಲ್ಲಿ 22-24% ಹಾಗೆ ಪ್ರೋಟೀನ್ ಇರ್ತದೆ. ಹಾಗಾಗಿ ಸೋಯಾ ಅದೆಲ್ಲ ಟಾಪ್ ಕ್ವಾಲಿಟಿಯಲ್ಲಿ ಯೂಸ್ ಮಾಡುದು ನಾವು. ಅದರಿಂದ ಕಡಿಮೆದ್ರಲ್ಲಿ ಸಹ ಎಲ್ಲ ಇದೆ, ಜೋಳದ ಹುಡಿ ಎಲ್ಲ ಅದೆಲ್ಲ ಎಲ್ಲದರಲ್ಲಿ ಸಹ ಇರ್ತದೆ. ಆದ್ರೆ ಅದೇ ಪರ್ಸೆಂಟೇಜ್ ಡಿಫ್ರೆನ್ಸ್ ಇರ್ತದೆ ಅಂತ ಅಷ್ಟೇ. ಈಗ ನೀವು ಹೇಳಿದ್ರಿ ಬಂದ ಜನರಿಗೆ ಯಾರಾದರೂ ಕೂಡ ಹೈನುಗಾರರು ಬಂದ್ರೆ ಅವರ ಎದುರೇ ನೀವು ಮಾಡಿಕೊಡ್ತೀರಿ, ಅವರು ಇಂಥದ್ದೆಲ್ಲ ಹಾಕಬೇಕು ಅಂತ ಹೇಳ್ತಾರಾ ಅಥವಾ ನೀವೇ ಆಗಿ ಹಾಕ್ತೀರಾ, ಹೇಗೆ? ಹಾ ಅದೇ, ಇನ್ನೊಂದು ಎಂತ ಅಂದ್ರೆ ನಾವು ನಮ್ಮ ಫಾರ್ಮುಲಾದ್ದು ಸಹ ಕೊಡ್ತೇವೆ, ಅಲ್ಲಿ ಅವೈಲೇಬಲ್ ಇರ್ತದೆ. ಇನ್ನೊಂದು ಕಾನ್ಸೆಪ್ಟ್ ಎಂತ ಅಂದ್ರೆ ಈ ಫ್ಯಾಕ್ಟ್ರಿದು ಜನರೇ ಬಂದು ಅವರ ಫಾರ್ಮುಲಾ ಹೇಳ್ಬೋದು, ಆದ್ರೆ ಮಿನಿಮಮ್ 1 ಟನ್ ಹಾಗೆ, 20 ಬ್ಯಾಗ್ 50 ಕೆಜಿದು 1 ಟನ್ ಹಾಗೆ. ಅವರು ಅವರ ಡಾಕ್ಟರ್ ಕೊಟ್ಟ ಅಂದ್ರೆ ಎಂತೆಲ್ಲ ಮಿಕ್ಸ್ ಮಾಡ್ಬೇಕು, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಮಿಕ್ಸ್ ಮಾಡ್ಬೇಕಂತ ಅವ್ರು ತಂದು ಕೊಟ್ರೆ ನಾವು ಅದು ಸಹ ಕಸ್ಟಮೈಸ್ ಆಗಿ ಮಾಡಿಕೊಡುವ ಕಾನ್ಸೆಪ್ಟ್ ಸಹ ಇಲ್ಲಿ ಶುರು ಮಾಡಿದೆ. ಮೇನ್ ಅದೇ ಕಸ್ಟಮೈಸ್ ಮಾಡಿ ಕೊಡುದು, ಯಾಕಂದ್ರೆ ದೊಡ್ಡ ಹೈನುಗಾರರಿಗೆ ಅವರಿಗೆ ಅವರಿಗೆಲ್ಲ ಗೊತ್ತಿರ್ತದೆ ಇಂತಿಷ್ಟು ಬೇಕು, ಇದೇ ಮಿಕ್ಸ್ ಬೇಕು. ಹಾಗಾಗಿ ನಾವು ಅವರ ಎದುರೇ ಆ ಮಿಕ್ಸ್ ಅನ್ನು ಮಾಡಿಕೊಡುವ ಇದು. ಈಗ ಸುಮಾರು ಎಷ್ಟು ಸಮಯ ಆಯ್ತು ಇದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ? ಇದು ಅದೇ June 2023 ಓಪನಿಂಗ್ ಆದದ್ದು. ಆದ್ರೆ ನಮ್ಮ ಈಚೆ ಮಳೆ ಸ್ವಲ್ಪ ಜಾಸ್ತಿ ಅಲ್ಲ, ಹಾಗಾಗಿ ರಾ ಮೆಟೀರಿಯಲ್ ತಂದಿಟ್ರೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ದು ಜನರಿಗೆ ಇದು ಕೊಡ್ಲಿಕ್ಕೆ. ಹೌದು, ಹಾಗೆ ಸೆಪ್ಟೆಂಬರ್ ಇಂದ ಶುರು ಮಾಡಿದ್ದು. ಆದ್ರೆ ಜನರು ಅದನ್ನು ಇನ್ನು ತಲುಪ್ಲಿಲ್ಲ ಜನರಿಗೆ, ಹೀಗಿರುವ ಇದು ಉಂಟು. ಇಲ್ಲಿ ಬಂದು ತಗೊಂಡು ಹೋದವರು ಈಗ ಅಲ್ಲಿನ ಸುತ್ತಮುತ್ತಲಾಗ್ಲಿ, ನಮ್ಮದು ಜೋಳ ಬೂಸ ಟಾಪ್ ಕ್ವಾಲಿಟಿದು ಎಲ್ಲ ತಗೊಂಡು ಹೋದವರು ವಾಪಸ್ ಬಂದು ತಗೊಂಡು ಹೋಗಿದ್ದಾರೆ. ಪ್ಲಸ್ ಅವರು ಸಹ 3-4 ಜನರನ್ನು ಬಂದು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆದ್ರೆ ಅದು ನಮ್ಮ ಫ್ಯಾಕ್ಟ್ರಿ ಆದ ಕಾರಣ ನಮ್ಗೆ ಇಷ್ಟೇ ಜನ ಬಂದ್ರೆ ಪೂರೈಸುದಿಲ್ಲ. ವಿತರಕರಾದ್ರೆ ಅವರಿಗೆ ಆಗ್ತದೆ ಹ್ಯಾಂಡಲ್ ಮಾಡ್ಲಿಕ್ಕೆ, ಸ್ಲೋ ಹೋದ್ರೆ ಸಹ. ನಮ್ಗೆ ಇದು ತುಂಬಾ ಸ್ಲೋ ಆಯ್ತು ಪ್ರೊಡಕ್ಷನ್ ಯೂನಿಟ್ ಆದ ಕಾರಣ. ಹಾಗಾಗಿ ಎಂತ ವಿನಂತಿ ಅಂದ್ರೆ ಜನರು ಇದನ್ನ ಹೈನುಗಾರರಿಗೆ ನಿಮ್ಮ ಮೂಲಕ ಇದು ತಲುಪಬೇಕು ಅಂತ. ಪ್ಲಸ್ ಅದೇ ಇಂಥ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಇಲ್ಲ, ಅದನ್ನು ಉಪಯೋಗಿಸ್ಬೇಕಂತ ಕೇಳಿಕೊಳ್ಳುದು. ಈಗ ಇಷ್ಟೆಲ್ಲ ಐಟಮ್ಸ್ ಅನ್ನ ನೀವು ತರಿಸ್ತೀರಿ ಬೇರೆ ಕಡೆಯಿಂದ, ಈಗ ತರಿಸುವಾಗ ನಿಮ್ಗೆ ಟಾಪ್ ಕ್ವಾಲಿಟಿ ತರಿಸ್ತೀರಿ ಅಂತ ಹೇಳಿದ್ರೆ, ಅದನ್ನ ಇಲ್ಲಿ ಬೇಕಾದಷ್ಟು ನಿಮಗೆ ಸೇಲ್ ಸ್ವಲ್ಪ ಈಗ ಆಗದಿದ್ರೆ ನಿಮ್ಗೆ ಅದರ ಇದು ತೊಂದರೆ ಆಗುದಿಲ್ವಾ ನಿಮ್ಗೆ ಖರ್ಚಿಗೆ? ಅದೇ ಎಂತ ಮಾಡಿದೇವಂದ್ರೆ ನಾವೀಗ ರಾ ಮೆಟೀರಿಯಲ್ ಇಲ್ಲಿ ಕಡಿಮೆ ತರಿಸಿ ಇಟ್ಟಿದ್ದೇವೆ. ಸದ್ಯಕ್ಕೆ ರಾ ಮೆಟೀರಿಯಲ್ 10 ಹಿಂಡಿ, ಮತ್ತೆ GN ಕೇಕ್ ನೆಲಗಡಲೆ ಹಿಂಡಿ, ಮತ್ತೆ ಸಿರಿಧಾನ್ಯ ಸಿಪ್ಪೆ, ಅದು ಜಸ್ಟ್ ಫಿಲ್ಲಿಂಗ್ ಐಟಮ್ ಅಷ್ಟೇ. ಒಂದು ದನಕ್ಕೆ ಈಗ ಹುಲ್ಲಿನ ಬದಲು ಹಾಗೆ ಫಿಲ್ಲಿಂಗ್ ಐಟಮ್ ಇದಿಷ್ಟು ಉಂಟು. ಅದರ ಬದಲು ಇರೋದು ಈಗ ಸದ್ಯಕ್ಕೆ ನಮ್ಮ ಇದು ಫಿನಿಶ್ಡ್ ಗೂಡ್ಸ್. ಎಲ್ಲಿಯಾದ್ರೂ ಜನರು ಅದನ್ನು ಬಂದು ಕೇಳಿದ್ರೆ ಮತ್ತೆ ನಾವು ಹುಬ್ಳಿಂದ ಫ್ರೆಶೇ ತರಿಸಿ ಮಾಡಿ ಕೊಡುದು. ಯಾಕಂದ್ರೆ ಸದ್ಯಕ್ಕೆ ಆ ಕಸ್ಟಮೈಸ್ ಹೇಳ್ತದನ್ನು ಯಾರು ಸಹ ಉಪಯೋಗಿಸ್ಲಿಲ್ಲ. ಹಾಗಾಗಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಂದು ಇಟ್ಟು ತುಂಬಾ ಹಾಳಾಗಿತ್ತು, ತುಂಬಾ ವೇಸ್ಟ್ ಆಗಿತ್ತು. ಹಾಗಾಗಿ ಜನರು ಬಂದು ಉಪಯೋಗಿಸುದಾದ್ರೆ ನಾವು ಅದನ್ನು ಫ್ರೆಶೇ ತರಿಸು ಅಂತ. ಯಾಕಂದ್ರೆ ಇದು ಅದೇ ಹೇಳಿದಾಗೆ ಇಲ್ಲಿ ಮಾನ್ಸೂನ್ ಜಾಸ್ತಿ, ಹಾಳಾಗೋದು ಬೇಗ. ನಿಮ್ಮ ಎಲ್ಲ ರಾ ಮೆಟೀರಿಯಲ್ ಗಳೆಲ್ಲ ಬೇಗ ಹಾಳಾಗುತ್ತೆ. ಹೌದು ಹೌದು, ಮಾಯಿಶ್ಚರ್ ಜಾಸ್ತಿ ಅಲ್ಲ ಇಲ್ಲಿ ಇದು ವೆದರ್, ಹಾಗಾಗಿ ಹಾಳಸ ಬೇಗ ಆಗ್ತದೆ. ಹಾಗಾಗಿ ಪ್ರಾರಂಭದಲ್ಲಿ ನಾವು ತಂದಿಟ್ಟದ್ದು ಅದು ಸ್ವಲ್ಪ ತೊಂದರೆ. ಹೌದು ಹೌದು. ಈಗ ಇಲ್ಲಿ ನೀವು ಹೇಳಿದ್ರಿ ನಿಮ್ಮದೇ ಮೂರು ನಾಲ್ಕು ಐಟಮ್ಗಳನ್ನು ನೀವು ಮಾಡ್ತಾ ಇದ್ದೀರಿ, ಇದನ್ನು ನೀವು ಸೇಲ್ ಮಾಡುವಂಥ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ವಿತರಕರಲ್ಲಿಗೆ ಕೊಂಡೋಗಿ ಕೊಡ್ತೀರಾ ಹೇಗೆ? ಈಗ ನಮ್ಮದು ಇನ್ನೊಂದು ಮೇನ್ ಎಂತ ಅಂದರೆ ಈ ಇದರದು ಮೀಡಿಯೇಟ್ರನ್ನು ಇಲ್ಲದೆ ಮಾರುವ ಕಾನ್ಸೆಪ್ಟ್ ಇದ್ದದ್ದು ಇಲ್ಲಿ. ಯಾಕಂದರೆ ಅವರೊಂದು ಇಷ್ಟು ಇಟ್ಕೊಳ್ತಾರೆ, ನಮ್ಮದೊಂದು ಇಷ್ಟು ಲಿಮಿಟ್ ಇರ್ತದೆ, ಅವರು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ, ಅವರಿಗೆ ಜಾಸ್ತಿ ಅಮೌಂಟ್ ಬೇಕಾ ಹಾಗೆಲ್ಲ ಇರ್ತದೆ. ಹಾಗೆ ಅದು ಲಾಸ್ಟ್ಗೆ ಎಫೆಕ್ಟ್ ಆಗೋದು ಹೈನುಗಾರರಿಗೆ. ಅವರಿಗೆ ಉತ್ತಮ ಇದು ಗುಣಮಟ್ಟದ ಪಶು ಆಹಾರ ಸಿಗದೆ ಆಗೋದು ತೊಂದರೆಯಿಂದಾಗಿ. ಹಾಗಾಗಿ ನಾವು ಇಲ್ಲಿ ಮೇನ್ ಎಂತ ಮಾಡಿದಂದ್ರೆ ಹೈನುಗಾರರೇ ಬಂದು ಫ್ಯಾಕ್ಟ್ರಿಯಿಂದ ತಗೊಂಡು ಹೋಗುವಾಗೆ, ಇಲ್ಲದಿದ್ರೆ ನಾವು ಸಹ ಕೊಂಡೋಗಿ ಒಂದು ಮಿನಿಮಮ್ ಕ್ವಾಂಟಿಟಿ ಹೇಳಿದ್ರೆ ನಾವು ಸಹ ಕೊಂಡೋಗಿ ಅವರ ಮನೆಗೆ ಹಾಕ್ತೇವೆ. ಹಾಗಿದ್ರೆ ಮಧ್ಯೆ ನಿಮ್ಮಲ್ಲಿ ಈ ಇದಕ್ಕೆ ಮೀಡಿಯೇಟರ್ ಯಾರು ಇಲ್ಲ ಅಂತ? ಇಲ್ಲ ಅಂತ ಇಲ್ಲ, ಯಾಕಂದ್ರೆ ಕೆಲವರಿಗೆ ತುಂಬಾ ದೂರದಿಂದ ಬರ್ಲಿಕ್ಕೂ ಸಹ ಒಂದೆರಡು ಬ್ಯಾಗಿಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಈಗ ಎಲ್ಲರೂ ದನ ಮಾರಿ ಆಗುದಿಲ್ಲ ಅಂತ, ಒಂದೆರಡು ದನ ಇದ್ರೆ ಅವರಿಗೆ ನಮ್ಗೆ ಸಹ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ನಮ್ಗೆ ಇದಾಗುದಿಲ್ಲ, ಅವರಿಗೂ ಸಹ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಟ್ಟಿದ್ದೇವೆ, ಇಲ್ಲ ಅಂತ ಇಲ್ಲ, ಆದ್ರೆ ಅದನ್ನು ಇಲ್ಲದೆ ಮಾಡುವ ಕಾನ್ಸೆಪ್ಟ್ ಇದ್ದದ್ದು. ಹೌದು. ನಿಮ್ಮ ಇಲ್ಲಿಯ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಗಳು, ನಿಮ್ಮ ತಂದೆಯವರು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದ ಪ್ರಾಡಕ್ಟ್ಗಳು, ಅದೆರಡು ಒಂದೇ ಟೈಪ್ ಅಥವಾ ವ್ಯತ್ಯಾಸಗಳು? ಫಿನಿಶ್ ಪ್ರಾಡಕ್ಟ್ಸ್ ಆಗಿ ಬರುದು ಒಂದೇ. ಆಕ್ಚುಲಿ ಅಲ್ಲಿ ಮಿಲ್ಕ್ ಬೂಸ್ಟರ್ ಮತ್ತೆ ಪ್ರಕೃತಿ ಹೇಳದ್ದು, ಇಲ್ಲಿ ಅದನ್ನು ಪ್ರಾರಂಭ ಅಂದ್ರೆ ಇತ್ತು, ಆದ್ರೆ ಅದಷ್ಟು ಡಿಮ್ಯಾಂಡ್ ಅಲ್ಲಿ ಇರಲಿಲ್ಲ. ಯಾಕಂದ್ರೆ ಅದು ಮೇನ್ ಇರುದು ಹೈನುಗಾರರಿಗೆ, ಅಂದ್ರೆ ದೊಡ್ಡ ಮಟ್ಟದ ಹೈನುಗಾರರು ಇರ್ತಾರಲ್ಲ, ಈಗ ಒಂದು 20-30 ದನ ಇದು ಮಾಡಿ ಅದನ್ನೇ ವ್ಯವಸಾಯ ಮಾಡಿಕೊಂಡು, ಹಾಗೆ ಅಂತವರಿಗೆ ಅಂತ ಮೇನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ ಇದು. ಅಂದ್ರೆ ನಮ್ಮ ಟೈಪ್ ಒನ್ ಅಲ್ಲಿ ಸಹ ಇನ್ನು ಮೇಲೆದು ಟಾಪ್ ಕ್ವಾಲಿಟಿ. ಹೌದು, ಅದು ಇಲ್ಲಿ ಮಾಡ್ತಾ ಇಲ್ಲ. ಹೌದು, ಅದೆರಡು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು, ಯಾಕಂದ್ರೆ ಹೈನುಗಾರರಿಗೆ ಇಲ್ಲಿ ಎಲ್ಲ ದೊಡ್ಡ ಹೈನುಗಾರರು ಇರ್ತಾರೆ ಅಂತ. ಹೌದು, ಹಾಗೆ ಅವರಿಗೆ ಮೇನ್ ಆಗಿ ಇದು ಮಾಡಿಕೊಂಡು ಮಿಲ್ಕ್ ಬೂಸ್ಟರ್ ಮತ್ತೆ ಪ್ರಕೃತಿ, ಪ್ರಕೃತಿ ಮ್ಯಾಶ್, ಮಿಲ್ಕ್ ಬೂಸ್ಟರ್ ಪೆಲೆಟ್ ಅಲ್ಲಿ, ಅದು ಮೇನ್ ಎರಡು ಇಲ್ಲಿ. ಅದು ಒಳ್ಳೆಯಾಗಿ ಹೋಗ್ತಾ ಉಂಟು ಇಲ್ಲಿ, ಹೈನುಗಾರರಿಗೆ ಒಳ್ಳೆ ಬೆನಿಫಿಟ್ ಆಗಿದೆ. ನಮ್ಮ ಜೋಳ ಬೂಸಲ್ಲಿ ಸಹ ಒಳ್ಳೆ ಬೆನಿಫಿಟ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಉಂಟು. ಈಗ ಒಂದು ಫ್ಯಾಕ್ಟ್ರಿ ಮಾಡುವುದು ಅಂತ ಹೇಳಿದ್ರೆ ದೊಡ್ಡ ಕೆಲಸ ಅದು. ಯಾಕಂದ್ರೆ ಅದಕ್ಕೊಂದು ಬಂಡವಾಳ ಬೇಕಾಗ್ತದೆ. ನೀವು ಬಂಡವಾಳ ಸ್ವಂತವಾಗಿ ಹಾಕಿ ಮಾಡಿದ್ದ ಅಥವಾ ಯಾವ ತರ? ಅದು ಬ್ಯಾಂಕ್ ಲೋನ್. ಮತ್ತೆ ಈಗ ಸದ್ಯಕ್ಕೆ ಸರ್ವೈವ್ ಆಗ್ತಿರೋದು ಇನ್ನೊಂದು ನಮ್ಮ ಫ್ಯಾಕ್ಟ್ರಿ ಇರೋ ಕಾರಣ. ಅದೇ ನಾನು ಹೇಳಿದಾಗೆ ಹೈನುಗಾರರು ಅದನ್ನು ಇನ್ನು ಸಹ ಸ್ಲೋ ಆಗ್ತಾ ಉಂಟು, ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಸ್ವಲ್ಪ ಸ್ಲೋವೇ ಉಂಟು. ಹಾಗಾಗಿ ನಮ್ಮದು ಇನ್ನೊಂದು ಫ್ಯಾಕ್ಟ್ರಿ ಇರೋ ಕಾರಣ ಸರ್ವೈವ್ ಮಾಡ್ಲಿಕ್ಕೆ ಆಗ್ತಾ ಉಂಟು ಈಗ. ಈಗ ನೀವು MBA ಮಾಡಿದ ಸಂದರ್ಭದಲ್ಲಿ ಈ ತರ ಒಂದು ಮಾಡಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಹೋಗಿ ಏನಾದರೂ ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ವ್ಯವಸ್ಥೆ ಎಲ್ಲ? ಹೌದೌದು, ನಾನು ಸಣ್ಣದಿರುವಾಗಿಂದಲೇ ಯಾವಾಗ್ಲೂ ಹೋಗ್ತಿದ್ದದ್ದು ಅಪ್ಪನ ಜೊತೆ, ಯಾವುದೇ ಕೆಲಸ ಇರಲಿ, ಯಾವುದೇ ಫ್ಯಾಕ್ಟ್ರಿ ಆಗಲಿ ವಿಸಿಟ್, ಎಲ್ಲ ಸಣ್ಣದಿರುವಾಗಿಂದಲೇ ನೋಡಿ ಬಂದ ಇದು ಕೆಲಸ. ಹಾಗಾಗಿ ಇದು ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಯ್ತು. ಇಲ್ಲಿ ಈಗ ನೀವು ಹೊಸತ್ತಾಗಿ ಈ ಫ್ಯಾಕ್ಟ್ರಿ ಮಾಡುವಾಗ ಬೇರೆ ಫ್ಯಾಕ್ಟ್ರಿಗಳ ಕಾಂಪಿಟೇಷನ್ಸ್ ಇಲ್ವಾ ನಿಮಗೆ ಮೊದಲೇ ಇಲ್ಲಿ ಇದ್ದವರದ್ದು? ಹೌದು ಉಂಟು, ಸುತ್ತಮುತ್ತ ಅಂದ್ರೆ ಅದು ಫಿಕ್ಸ್ ಆಗಿ ಹೋಗಿದ್ದಾರೆ ಜನರು. ಪ್ಲಸ್ ಎಲ್ಲ ಫಸ್ಟ್ ಬಂದು ಕೇಳುದು ಕಡಿಮೆ ಬೆಲೆ ಯಾವುದು ಅಂತ, ಅದೇ ಇನ್ನೊಂದು ಕಷ್ಟದ ಇದು. ಜನರಿಗೆ ಗುಣಮಟ್ಟ ಈಗ ಅವರಿಗೆ ಗೊತ್ತುಂಟು, ಕಚ್ಚಾ ವಸ್ತುಗಳ ರೇಟ್ ಎಷ್ಟು, ಒಳ್ಳೆ ಗುಣಮಟ್ಟದ ಕಚ್ಚಾ ವಸ್ತು ಆದ್ರೆ ಎಷ್ಟು ರೇಟ್ ಇರ್ತದೆ ಅಂತ. ಅದೇ ಹಾಗಾದ್ರೆ ಆ ಇದು ಪೋರ್ಷನ್ ಅಲ್ಲೇ ಮೆಜರ್ಮೆಂಟ್ ಅಲ್ಲೇ ಮಿಕ್ಸ್ ಮಾಡಿ ಕೊಟ್ರೆ ಅದು ಹೇಗೆ ಅಷ್ಟು ಕಡಿಮೆ ಬರ್ತಾರಂತ ಯೋಚನೆ ಮಾಡ್ಲಿಕ್ಕೆ ಬೇಡ. ಯಾಕಂದ್ರೆ ಅವರಿಗೂ ಸಹ ಪೂರೈಸುದಿಲ್ಲ ಅಂತ ಅವರು ಕಡಿಮೆ ಪಶು ಆಹಾರ ತಗೊಳ್ತಾರೆ. ಹಾಗಾಗಿ ಸ್ವಲ್ಪ ಇದರಿಂದಾಗಿ ಕಾಂಪಿಟೇಷನ್ ಇಂದ ಇದು. ಆದ್ರೂ ನೀವು ಒಳ್ಳೆ ಪಶುಹಾರ, ಉತ್ತಮ ಗುಣಮಟ್ಟದ ಪಶುಹಾರ ಕೊಟ್ರೆ ಅದು ಸಹ ಬೇಕಿರೋರು ತುಂಬಾ ಜನ ಇದ್ದಾರೆ, ತಲ್ಪಬೇಕಷ್ಟೇ, ಸ್ಲೋ ಆಗಿ ತಲುಪ್ತಾ ಉಂಟಷ್ಟೇ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅಥವಾ ಈ ತರದ ಏನೋ ಪ್ರಯತ್ನ ಮಾಡ್ಲಿಲ್ವಾ? ಮಾಡಿದ್ದೇವೆ, ನಿಮ್ಮ ಇದು ಆಕಾಶವಾಣಿ ಮೂಲಕ ಮಾಡಿದ್ದೇವೆ. ಆದ್ರೆ ಅದು ಇನ್ನು ಸಹ ಜನರಿಗೆ ಇನ್ನು ಅರ್ಥ ಆಗ್ಲಿಲ್ಲ, ತಲುಪ್ಲಿಲ್ಲ. ಸರಿ, ಸಾಮಾನ್ಯ ಎಂ ಬಿ ಎ ಮಾಡುವಂತಹ ಹುಡುಗಿಯರು ಬೇರೆ ಬೇರೆ ರೀತಿಯ ಒಂದು ಫ್ಯಾಕ್ಟ್ರಿ ಮಾಡುವುದು ಅಂತಲೇ ಆಗಿದ್ರೂ ಕೂಡ ಈ ತರಕ್ಕಿಂತ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಸಂಬಂಧಪಟ್ಟ ರೀತಿಯ ಫ್ಯಾಕ್ಟ್ರಿಗೆ ಹೋಗುವಂತಹ ಕ್ರಮ ಸಾಮಾನ್ಯ. ಹೋಗುವ ಅಪ್ಪನಿಗೆ ಒಂದು ಫ್ಯಾಕ್ಟ್ರಿ ಇತ್ತು, ಆದರೂ ಕೂಡ ಅದೇ ಮಾಡುವಂತ ಯಾಕೆ, ಬೇರೆ ಏನಾದರೂ ಮಾಡುವಂತ ಯಾಕೆ ತೋರ್ಲಿಲ್ಲ? ಅಪ್ಪ ಇನ್ಸ್ಪಿರೇಷನ್ ಏನೋ ಗೊತ್ತಿಲ್ಲ, ಒಟ್ಟು ಅದೇ ನಂಗೆ ಅದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇದ್ದದ್ದು ಮೊದಲಿಂದಲೇ. ಅಪ್ಪ ಒಳ್ಳೆಯ ಗುಣಮಟ್ಟದ ಪಶುಹಾರ ಕೊಡೋದಾದರೆ ಆ ಕಷ್ಟ ಬಂದ ಇದು ಜನರಿಗೆ, ಅದು ಹೈನುಗಾರರಿಗೆ ಒಳ್ಳೆ ಎಫೆಕ್ಟ್ ಅಂದರೆ ಅವರಿಗೆ ರಿಸಲ್ಟ್ ಸಿಗ್ತಾ ಉಂಟು. ಹಾಗಾಗಿ 10-11 ಅಲ್ಲ ನಾವು ಡಿಫ್ರೆಂಟ್ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡುವ ಕಾರಣ ಒಳ್ಳೆ ಇದರಲ್ಲಿದ್ದೇವೆ ಅಂತ ಅದನ್ನು ಕಂಟಿನ್ಯೂ ಮಾಡುವಂತ. ಹೌದು ಹೌದು. ಈಗ ಎಂ ಬಿ ಆದ ಕೂಡಲೇ ನೀವು ಈ ರೀತಿಯ ಒಂದು ಫ್ಯಾಕ್ಟ್ರಿಯನ್ನು ಮಾಡುವುದು ಅಂತ ಹೇಳಿ ಯೋಚನೆ ಮಾಡಿದ್ರಿ ಅಂತ ಹೇಳಿದ್ರಿ. ಅಪ್ಪನದೊಂದು ಇನ್ಸ್ಪಿರೇಷನ್ ಬೇರೆ, ನೀವೊಂದು ಕಡೆ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ ಯಾವುದಾದ್ರೂ ಕೂಡ, ಒಂದು ಟ್ರೈನಿಂಗ್ ಅಂತ ಆಗ್ತಿತ್ತಲ್ಲ? ಹೌದು. ಇಲ್ಲ ಅಂದರೆ ನಾ ಮೇನ್ ಎಂತ ಅಂದರೆ ಒಂದು ಅದೇ ಅಪ್ಪನ ಇನ್ಸ್ಪಿರೇಷನ್, ಇನ್ನೊಂದು ಒಳ್ಳೆ ಗುಣಮಟ್ಟದ ಪಶು ಆಹಾರ ತಲುಪಿಸುವುದು, ಇನ್ನೊಂದು ಬೇರೆಯವರಿಗೆ ಎಂಪ್ಲಾಯ್ಮೆಂಟ್ ಸಿಗುವಾಗೆ ಸಹ ಆಗ್ತದೆ. ಒಂದು ಹೊಸ ಇದು ಯೂನಿಟ್ ಸ್ಟಾರ್ಟ್ ಮಾಡಿದರೆ ತುಂಬ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುವಾಗೆ ಸಹ ಆಗ್ತದೆ ಅಂತ ಆ ಒಂದು ಉದ್ದೇಶದಲ್ಲಿ ಬಂದು ಜಾಯ್ನ್ ಆದೆ. ಹೌದು. ಒಳ್ಳೆಯದು ಅನನ್ಯ ಭಟ್ ಅವರೇ, ಈಗ ಒಂದು ಹೊಸ ಫ್ಯಾಕ್ಟ್ರಿಯನ್ನು ಮಾಡಿದ್ದೀರಿ ಹೈನುಗಾರಿಗಾಗಿ, ನೀವು ಹೇಳ್ತೀರಿ ಕಸ್ಟಮೈಸ್ಡ್ ಒಂದು ಫ್ಯಾಕ್ಟ್ರಿ ಅಂತ ಹೇಳಿ, ಹೆಚ್ಚಿನ ಹೈನುಗಾರರು ನಿಮ್ಮ ಫ್ಯಾಕ್ಟ್ರಿಗೆ ಬರಲಿ. ಮುಂದಿನ ದಿವಸಗಳಲ್ಲಿ ಒಬ್ಬ ಯುವತಿ ಈ ರೀತಿಯ ಒಂದು ಅಡ್ವೆಂಚರ್ ಅಂತ ಹೇಳಿ ಏನು ಹೇಳ್ತೀರಿ ಅದನ್ನು ಪ್ರಾರಂಭ ಮಾಡಿದ್ದೀರಿ ಈ ರೀತಿಯ ಒಂದು ಸಾಹಸದಲ್ಲಿ, ಅದು ಕೃಷಿ ಕ್ಷೇತ್ರದಲ್ಲಿ ಮಾಡಿದ್ದೀರಿ. ಹೆಚ್ಚಿನ ಯಶಸ್ಸು ಸಿಗಲಿ, ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಪಶು ಆಹಾರ ಘಟಕವನ್ನು ಸ್ಥಾಪಿಸಿರುವ ಮಹಿಳಾ ಉದ್ಯಮಿ ಅನನ್ಯ ಭಟ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಮುಂದೆ ಕೇಳಿ ಬಾಲಚಂದ್ರಗೌಡ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಬಾಲಚಂದ್ರಗೌಡರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಬಾಲಚಂದ್ರಗೌಡ. ನಮಸ್ಕಾರ. ನೀವು ಏನೇನು ಕೃಷಿ ಮಾಡ್ತೀರಿ? ನಾನು ಅಡಿಕೆ, ಭತ್ತ ಮತ್ತು ಹೈನುಗಾರಿಕೆ ಮಾಡ್ತಿದ್ದೇನೆ. ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಭತ್ತ ಎಲ್ಲ ತುಂಬ ಜನ ಕಡಿಮೆ ಮಾಡೋದಲ್ಲ? ಹೌದು. ನೀವೆಷ್ಟು ಮಾಡ್ತಾ ಇದ್ದೀರಿ ಭತ್ತ? ನಾನು ಸಾಧಾರಣ ಒಂದು 40-50 ಸೆನ್ಸಲ್ಲಿ ಮಾಡ್ತಾ ಇದ್ದೇನೆ. ಇಷ್ಟರವರೆಗೆ ಸ್ವಲ್ಪ ಅಡಿಕೆ ಎಲ್ಲ ಇಟ್ಟೆ, ಇನ್ನೂ ಅದು ಸ್ವಲ್ಪ ಇರಲಿ ಅಂತ. ಮನೆಗೆ ಒಂದು ಭತ್ತ ಕೃಷಿ ಇದ್ದರೆ ಮನೆಯಲ್ಲಿ ಒಂದು ಊಟಕ್ಕೆ ತೊಂದರೆ ಇಲ್ಲ ಅಂತ ಎನ್ನುವ ದೃಷ್ಟಿ. ಅಂದರೆ ಎಲ್ಲ ಹೈನುಗಾರಿಕೆ ಅಡಿಕೆ ಎಲ್ಲ ಮಾಡಿಕೊಂಡು ಅದನ್ನು ಸ್ವಲ್ಪ ಬೆಳೆಸಿದರೆ ಅದರಲ್ಲಿ ಲಾಭದಾಯಕ ಅಂತಲ್ಲ, ನಾವು ಬೇರೆ ಕೆಲಸಕ್ಕೆ ಹೋಗುವುದಕ್ಕೆ ಇದೊಂದು ಮಾಡಿಕೊಂಡು ಇದ್ದರೆ ಜಾಗದಲ್ಲಿ ಅಭಿವೃದ್ಧಿ ಆಗ್ತದೆ, ಮತ್ತು ಅದೊಂದು ಊಟಕ್ಕೆ ಒಂದು ಏನು ತೊಂದರೆ ಆಗೋದಿಲ್ಲ ಅಂತ. ಈಗ ಭತ್ತ ಬೆಳೆಸುವುದು ಎಷ್ಟು ಬೆಳೆ ಬೆಳೆಸ್ತೀರಿ? ನಾನು ಕಳೆದ ಸಲ 2 ಬೆಳೆ ಮಾಡಿದ್ದೇನೆ. ಬೇಸಿಗೆಗಾಲದ್ದು ಬೆಳೆ ಸ್ವಲ್ಪ ಇದು ನೀರಿದ್ದು ಸಮಸ್ಯೆ, ಅದು ನನ್ನ ಬೋರ್ವೆಲ್ಲಿಂದ ನೀರು ಹಾಕಿ ಶ್ರೀ ಪದ್ಧತಿ ಬೇಸಾಯ ಮಾಡ್ತೇನೆ. ಅದೊಂದು ಫಸ್ಟಿಗೆ ಇದೆ ಮಂಜುನಾಥ ಸರ್ ಕೃಷಿ ಅಧಿಕಾರಿ ಇರುವಾಗ ಇದು ಶ್ರೀ ಪದ್ಧತಿ ಮಿಷನ್ ನಾಟಿ ಮಾಡಿದೆ, ಆ ಸಲ ಒಳ್ಳೆ ಇಡುವಳಿ ಬಂತು. ಆಮೇಲೆ ನೆಕ್ಸ್ಟ್ ಇದು ಶ್ರೀ ಪದ್ಧತಿ ಬೇಸಾಯ ಈಗಲೂ ಮಾಡ್ತಾ ಇದ್ದೇನೆ. ಸಾಧಾರಣ ಕಳೆದ ಮಳೆಗಾಲದಲ್ಲಿ ಮಾಡಿದ್ದು ಸಾಧಾರಣ ಒಂದು 9-10 ಕ್ವಿಂಟಲ್ವರೆಗೆ ಬಂದಿದೆ ಭತ್ತ. ಸಾಧಾರಣ ಒಂದು 4-5 ಕೆಜಿ ಭತ್ತದ ಒಳಗೆ ಮಾಡಿದ್ದು ನಾನು, ಇದು ಬೀಜ ಮಾಡಿದ್ದು. ಬೀಜ ಮಾಡಿ. ಯಾವುದು ತಳಿ ನಿಮ್ದು? ನಮ್ದು M4. ಈ ಶ್ರೀ ಪದ್ಧತಿ ಅಂತ ಹೇಳಿದ್ರಲ್ಲ, ಈ ಶ್ರೀ ಪದ್ಧತಿಯ ಬೇಸಾಯ ಮಾಡುವುದು ಹೇಗೆ ಇದು? ಅದು ಅಂದರೆ ನಾನು ಇದು ಚಾಪೆ ನೇಜಿ, ಅಂದರೆ ಇದು ಚಾಪೆಗೆ ನೇಜಿ ಹಾಕೋದು. ಅದು ಅಂದರೆ ಸ್ವಲ್ಪ 1 ಇಂಚಿ ದಪ್ಪ ಮಣ್ಣಾಕಿ ಅದಕ್ಕೆ ಭತ್ತ ತೆಳುವಾಗಿ ಹಾಕೋದು ದೂರ ದೂರ, ಮತ್ತು ಅದರ ಮೇಲೆ ಸ್ವಲ್ಪ ಒಂದು ಮಣ್ಣು ಸ್ವಲ್ಪ ಅಂದರೆ ಜಾಸ್ತಿ ಬೀಳಬಾರ್ದು, ಸ್ವಲ್ಪ ಹಾಕಿ ಅದನ್ನು ಚಾಪೆಯಲ್ಲಿ ಸಾಧಾರಣ ಒಂದು 10-12 ದಿವಸದ ಒಳಗೆ ಅದನ್ನು ನಾಟಿ ಮಾಡಬೇಕು. ಅದರ ಇದು ಭತ್ತ ಬೀಜ ಹೋಗಬಾರ್ದು, ಅದರ ಒಟ್ಟಿಗೆ ಭತ್ತ ಶ್ರೀಪದ್ಧತಿ ಬೇಸಾಯ ಮಾಡಬೇಕು. ಮಾಡಿ ಒಂದು 40 ದಿವಸದ ಒಳಗೆ ಅದಕ್ಕೆ ಒಂದು ಅದರ ಕಸಕಡ್ಡಿ ತೆಗೆಯುವಂಥ ಒಂದು ಮಿಷನ್ ಉಂಟು. ನಾವಂದರೆ ಇದು ವೀಡರ್ ಅಂತ ಹೇಳ್ತೇವೆ, ಅದನ್ನೇ ದೂಡುವುದು. ಅದನ್ನೇ ದೂಡಿ ಇದು ಮಾಡಿದರೆ ಒಳ್ಳೆ ಇಳುವರಿ ಸಾಧಾರಣ ಒಂದು 30-40 ಪಿಲ್ಲವರೆಗೆ ಬರ್ತದೆ ಅದರಲ್ಲಿ ಎರಡು ಬೀಜ ಸಸಿ ನೆಟ್ಟರೆ. ಈಗ ಈ ವೀಡರ್ನಿಂದ ಇದು ಕಸಕಡ್ಡಿ ತೆಗಿತೀರಲ್ಲ, ಹೌದು, ಅದರ ಮಧ್ಯೆ ಇರುವ ಕಳೆಯನ್ನೆಲ್ಲ, ಈ ವೀಡರ್ನ ಒಂದು ಉಪಯೋಗವನ್ನು ಹೇಗೆ ನಿಮಗೆ ಗೊತ್ತಾಯ್ತಿದ್ದು? ಅದು ಅಂದರೆ ನಾವು ಒಬ್ಬರಿಂದ ಒಬ್ಬರನ್ನು ನೋಡಿಕೊಂಡು, ಮತ್ತೆ ಒಮ್ಮೆ ಕೃಷಿ ಇದಕ್ಕೆ ನಾವು ಹೋಗಿದ್ದೇವೆ, ಎಂಥದಕ್ಕೆ ಟ್ರೈನಿಂಗ್ ಒಮ್ಮೆ ಇಲ್ಲಿ ಎಲ್ಲ ನೋಡಲಿಕ್ಕೆ, ಹಾಗೆ ಸ್ವಲ್ಪ ಗೊತ್ತಾಯಿತು. ಮತ್ತೆ ನಾವೇ ಒಂದು ಸ್ವಲ್ಪ ಮನೆ ಕೆಲಸದ ಮಧ್ಯೆ ಒಂದು ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡಿ. ಹಾಂ ಹೌದು. ಈಗ ಯಾವುದೆಲ್ಲ ಮೆಷಿನ್ ಉಪಯೋಗಿಸ್ತೀರಿ? ನಾನು ಮಿಷನರಿ ಅಂತ ಇಲ್ಲ, ಎಂತಿಲ್ಲ, ವೀಡರ್ ಮಾತ್ರ. ಹಾಂ ವೀಡರ್ ಮಾತ್ರ. ಇದಕ್ಕೆ ಗದ್ದೆ ಉಳ್ಳುವಂಥದ್ದು ವ್ಯವಸ್ಥೆ? ಗದ್ದೆ ಉಳುವಂಥದ್ದು ಟಿಲ್ಲರ್. ಟಿಲ್ಲರ್ ಟಿಲ್ಲರ್ ಸ್ವಂತ ಉಂಟ? ಸ್ವಂತ ಇಲ್ಲ, ನಾನು ಬಾಡಿಗೆ ತರಿಸುವುದು. ಈಗ ಇದನ್ನು ಉಳ್ಳಿಕ್ಕೆ ಮತ್ತೆ ಇದರ ಮಧ್ಯೆ ಕಳೆ ತೆಗಿಲಿಕ್ಕೆ ನೀವು ಮೆಷಿನನ್ನು ಉಪಯೋಗಿಸ್ತೇನೆ. ಈ ಭತ್ತ ನಾಟಿ ಮಾಡಿದ ಮೇಲೆ, ಈಗ ಚಾಪೆ ನೇಜಿ ನಾಟಿ ಮಾಡಿದ ಮೇಲೆ, ಅದಕ್ಕೆ ನೀವು ಏನು ಗೊಬ್ಬರ ಕೊಡ್ತೀರಿ? ನಾನು ಸ್ವಲ್ಪ ಅಟ್ಟಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಕೊಡಬೇಕು. ಅಟ್ಟಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಒಟ್ಟಿಗೆ ಕೊಡೋದು ಅಥವಾ ಬೇರೆ? ಎಷ್ಟು ಕೊಡಬೇಕಾಗ್ತದೆ? ಅದೇ ಅಟ್ಟಿ ಗೊಬ್ಬರ ಫಸ್ಟ್ ಉಳುವಾಗ ಕೊಡಬೇಕು, ಮತ್ತು ನಾಟಿ ಮಾಡಿ ಒಂದು 40 ದಿವಸದ ಪಗ ರಾಸಾಯನಿಕ ಗೊಬ್ಬರ ಕೊಡಬೇಕು. ರಾಸಾಯನಿಕ ಗೊಬ್ಬರ ಯಾವುದು? ಅದೇ ನಾನು ಫಸ್ಟ್ ಸುಫಲ ಕೊಡುವುದು. ಸುಫಲ ಕೊಡ್ತೀರಿ. ಈಗ ಹಟ್ಟಿ ಗೊಬ್ಬರ ನಿಮಗೆ ಬೇಕಾದಷ್ಟು ನಿಮ್ಮಲ್ಲಿ ಉಂಟಾ? ಹಟ್ಟಿ ಗೊಬ್ಬರ ಉಂಟು ನಮಗೆ ಬೇಕಾದಷ್ಟು. ಅಂದರೆ ನಾನು ಒಂದು 10 ದಿವಸ ಆದದ್ದಷ್ಟೇ, ಅಷ್ಟರವರೆಗೆ ನನ್ನಲ್ಲಿ ಇದು ತಪ್ಪು ಹಾಕುವಂಥ ಗೊಬ್ಬರದ್ದು ಕಿದ್ದಾನೆ ಇದ್ದದ್ದು. ಈಗ ಮೊನ್ನೆಯಿಂದ ಒಂದು ಇದು ಮಾಡಿದ್ದೇನೆ, ಆದರೂ ಕೂಡ ನನಗೆ ಅಷ್ಟೊಂದು ಇದು ಕಂಪೋಸ್ಟ್ ಮಾಡಲಿಲ್ಲ. ಮಾಡಿದ್ದೇನೆ, ರೆಡಿ ಮಾಡಿದ್ದೇನೆ, ಅದರದ್ದು ಸ್ವಲ್ಪ ಕೆಲಸ ಆಗ್ತಾ ಉಂಟು. ಈಗ ಮಳೆ ಇಲ್ಲಲ್ಲ, ಹಾಗೆ ಮೇಲೆ ಒಂದು ಹಟ್ಟಿಯಾಗಿ ಮಾಡಿದ್ದೇನೆ ಇದು ತಪ್ಪೆಲ್ಲ ಹಾಕಿ. ಈಗ ಅದೇ ಮಾಡ್ತಾ ಇದ್ದೇನೆ. ದನ ಎಷ್ಟು ಉಂಟು ನಿಮ್ಮ ಹತ್ರ? ದನ 3 ದನ ಉಂಟು. ಯಾವ ಜಾತಿ ಇದ್ದದ್ದು? ಇದ್ದಲ್ಲ, ಊರಿದ್ದಲ್ಲ, ಅದರಲ್ಲಿ ಕ್ರಾಸ್ ಆಗಿ ಇದಾದದ್ದು. HF ದನ. ಹೌದು. 3 ದನವನ್ನು ಸಾಕಿ ಹಾಲು ಎಷ್ಟು ಕರೀತೀರಿ? ಹಾಲು ಈಗ ಒಂದು 20-22 ಲೀಟರ್ ಹಾಕ್ತಾ ಇದ್ದೇನೆ. ಈಗ 22 ಲೀಟರ್ ಸಿಗ್ತದೆ? ಹಾಂ ಸಿಗ್ತದೆ. ದನ ಸಾಕಲಿಕ್ಕೆ ಹೇಗೆ ವ್ಯವಸ್ಥೆ? ವ್ಯವಸ್ಥೆ ಎಲ್ಲ ನೀರಿನ ವ್ಯವಸ್ಥೆ ಉಂಟು, ತೊಂದರೆ ಇಲ್ಲ. ನಾನು ಒಂದು ಬೆಳಿಗ್ಗೆ ಒಂದು ಹಾಲು ಕರೆದು ಹಿಂಡಿ ಎಲ್ಲ ಕೊಟ್ಟು, ಹಿಂಡಿ ಕೊಟ್ಟು ಸ್ವಲ್ಪ ಇದು ಹುಲ್ಲೆಲ್ಲ ಹಾಕಿ ಒಂದು 11-11.5 ಗಂಟೆ ಒಳಗೆ ಅದಕ್ಕೆ ನೀರು ಕೊಟ್ಟು ಮತ್ತೆ ತೊಳೆದು ಮೇಲೆ ಕಟ್ಟುವುದು. ನಾನು ಒಂದು ದೊಡ್ಡ ಪಾಡಿಯಾಗಿ ಉಂಟು, ಅಲ್ಲಿ ಕಟ್ಟಿ ಬಿಡ್ತೇನೆ. ಮತ್ತೆ ಸಂಜೆ ಮಾತ್ರ ಅಲ್ಲಿಯೇ ತೊಳೆದು ಕರೆಯುವುದು. ಅಲ್ಲಿಂದ ಮತ್ತೆ ರಾತ್ರಿ ಒಂದು 6 ಗಂಟೆಗೆ ತಂದು ಒಳಗೆ ಅಟ್ಟಿಗೆ ಕಟ್ಟುವುದು. ಹಾಂ, ಮತ್ತೆ ನಾನು ಸಂಜೆನೇ 6 ಗಂಟೆ ನಂತರನೇ ಒಟ್ಟಿಗೆ ಹಾಕೋದು. ಬೆಳಿಗ್ಗೆ 11 ಗಂಟೆಗೆ ಲಾಸ್ಟ್ ಮಾಡ್ತೇನೆ, ಮತ್ತೆ 6 ಗಂಟೆ ನಂತರನೇ. ನಂತರ ಹಾಕಿದ್ರೆ ಮಾತ್ರ ನಾನು ಒಂದು 8-9 ಗಂಟೆವರೆಗೆ ಹಾಕಿ ಎಲ್ಲ ಮುಗಿಸಿಬಿಡ್ತೇನೆ. ಈಗ ಎಷ್ಟು ಬೇಕಾಗ್ತದೆ ಅದಕ್ಕೆ ಇದು ಸೊಪ್ಪು ಇದೆಲ್ಲ? ಸೊಪ್ಪೆಲ್ಲ ನಮ್ಮ ಜಾಗದಲ್ಲಿ ಉಂಟು, ಇಷ್ಟರವರೆಗೆ ಇಲ್ಲಿ ಹೋಗಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ತೋಟದಲ್ಲಿ ಎಲ್ಲ ಉಂಟು. ಇದು ಬೇಸಿಗೆಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ, ಆವಾಗ ನಾವು ಒಂದು ಸ್ವಲ್ಪ ಬೈಯುಲ್ಲೆಲ್ಲ ಗದ್ದೆದು ಇರ್ತದೆ, ಅದೆಲ್ಲ ಸ್ವಲ್ಪ ಹಾಕಿ ಇದು ಮಾಡ್ತೇನೆ. ಈಗ ಮಳೆಗಾಲದಲ್ಲಿ ಈಗ ಬಂದಿದೆ, ಸಾಧಾರಣ ಬಂದಿದೆ. ಈಗ ಈಗ ಸ್ವಲ್ಪ ಅಡಿಕೆ ಮೇಲೆ ಒಂದು ಸ್ವಲ್ಪ ಒಂದು 175 ಗಿಡ ಈ ಸಲ ಹಾಕಿದ್ದೇನೆ. ಅದು ಅಲ್ಲಿ ಕೂಡ ಈಗ ಬರ್ತಾ ಉಂಟು, ಅಲ್ಲಿ ಜಾಸ್ತಿ ಮುಳ್ಳಿನ ಇದು ಉಂಟು, ಅದನ್ನು ಸ್ವಲ್ಪ ತೆಗಿತಾ ಇದ್ದೇನೆ. ಅಲ್ಲಿ ಜಾಸ್ತಿ ಈಗ ಒಂದು 15-20 ದಿವಸ ಅದರಲ್ಲಿ ಕೂಡ ಫುಲ್ ಆಗ್ತದೆ. ಈಗ ಈ ಹೈನುಗಾರಿಕೆಯಿಂದ ನಿಮಗೆ ಬೇಕಾದಷ್ಟು ಗೊಬ್ಬರ ಸಿಗ್ತದ? ನಿಮ್ಮ ಎಲ್ಲ ಸಿಗ್ತದೆ ಬೇಕಾದಷ್ಟು ಸಿಗ್ತದೆ. ಬೇರೆ ಕಡೆಯಿಂದ ನೀವು ತರಬೇಕಾದಾಗ ತರಬೇಕು? ಇಲ್ಲ ಇಲ್ಲ, ಯಾವುದೇ ಬೇರೆ ಗೊಬ್ಬರಗಳನ್ನ ತರುವಂತ ಅಗತ್ಯ ಇಲ್ಲ. ಇಲ್ಲ. ಹಾಲನ್ನು ನೀವು ಕರೆಯೋದು ನೀವು ಕೈಯಲ್ಲೇ ಕರಿತೀರಾ ಅಥವಾ ಮೆಷಿನ್ನಲ್ಲಿ ಕರಿತೀರಾ? ಕೈಯಲ್ಲಿ ಕರಿತೀನಿ. ಎಷ್ಟು ಸಿಗ್ತದೆ ಹಾಲು ಬೆಳಿಗ್ಗೆ ಮತ್ತು ಸಂಜೆ? ಬೆಳಿಗ್ಗೆ ಸಾಧಾರಣ 14 ಲೀಟ್ರ್ವರೆಗೆ ಸಿಗ್ತದೆ, ಮತ್ತು ಸಂಜೆ ಈಗ 9-9:30 ಅಷ್ಟು ಅಷ್ಟು ಸಿಗ್ತದೆ. ಅದನ್ನು ಮಾರಾಟದ ವ್ಯವಸ್ಥೆ ಹೇಗೆ ಮಾಡಿದ್ದೀರಿ? ನಮ್ಮ ಊರಲ್ಲಿ ಡಿಪ್ಪೋ ಉಂಟು, ಅಲ್ಲಿ ಕೊಂಡೋಗಿ ಹಾಕ್ತೇವೆ. ಅದಕ್ಕೆ ರೇಟ್ ಇದೆಲ್ಲ ಚೆನ್ನಾಗಿ ಸಿಗ್ತದೆ? ರೇಟು ತೊಂದರೆ ಇಲ್ಲ, ಸಿಗ್ತಾ ಉಂಟು. ಮತ್ತು ಫ್ಯಾಟ್ ಇದ್ದ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ, 32 ಮೇಲೆ ಸಿಗ್ತಾ ಬರ್ತದೆ. ಬರ್ತದೆ ಅದರ ಫ್ಯಾಟಿನ ಮೇಲೆ? ಹಾಂ, ಫ್ಯಾಟಿನ ಮೇಲೆ. ಈ ಕ್ರಾಸ್ ದನಗಳಲ್ಲಿ ಒಳ್ಳೆಯ ಫ್ಯಾಟ್ ಇರ್ತದ? ಇರ್ತದೆ. ಈ ಸಲ ಮಾತ್ರ ಅದೇ ಎಲ್ಲರೂ ಹೇಳಿದಾಗೆ ಫ್ಯಾಟ್ ಈ ಸಲ, ಅಂದರೆ ಮಳೆ ಇಲ್ಲದ ಕಾರಣ ಸ್ವಲ್ಪ ಫ್ಯಾಟಿನ ಸಮಸ್ಯೆ ಅಂತ ನನಗೆ ಅನಿಸ್ತದೆ. ಈ ಸಲ ಯಾವ ಕಡೆ ನೋಡಿದರೂ ಫ್ಯಾಟ್ ಕಮ್ಮಿ ಅಂತ ಹೇಳ್ತಾರೆ. ಈ ಸಲ ಬೇಸಿಗೆ ಜಾಸ್ತಿ ಇತ್ತಲ್ಲ, ಬಿಸಿಲಿದ್ದು ಆ ಪ್ರಭಾವ ಅಂತ ಹೇಳಬೇಕು ಅಂತ ಹಾಗೆ ಅನಿಸ್ತದೆ. ಅನಿಸ್ತದೆ. ಈ ದನ ಸಾಕೋದ್ರಿಂದಾಗಿ ನಿಮ್ಗೆ ಏನು ಉಪಯೋಗ ಆಗಿದೆ? ನನಗೆ ದನ ಸಾಕುವಿಂದ ಇದು ಹಟ್ಟಿಗೊಬ್ಬರ ಒಂದು ಬೇಕಾದಷ್ಟು ಸಿಗ್ತದೆ ನಮಗೆ. ಇದು ರಾಸಾಯನಿಕ ಗೊಬ್ಬರ ತುಂಬ ಕಮ್ಮಿ ಆಗ್ತದೆ ಅದರಿಂದ. ಮತ್ತು ಇದು ನಮಗೆ ಎಲ್ಲ ಇದನ್ನು ನೋಡಿಕೊಂಡು ಇದೊಂದು ನಮಗೆ ಒಂದು ಮಾದರಿಯಾಗಿ ಇರುತ್ತದೆ. ನೀವು ಗೋಬರ್ ಗ್ಯಾಸ್ ಏನಾದರೂ ಮಾಡಿದ್ದೀರಾ? ಗೊಬ್ಬರ್ ಗ್ಯಾಸ್ ಮಾಡಲಿಲ್ಲ ಇಷ್ಟರವರೆಗೆ, ಇನ್ನು ಮಾಡಬೇಕು ಅಂತ ಇದ್ದೇನೆ. ಈಗ ಅಡಿಕೆ ಸಸಿ ಎಷ್ಟು ನೆಟ್ಟಿದ್ದೀರಿ ನೀವು? ಅಡಿಕೆ ಸಸಿ ಒಂದು ಈ ಸಲ ಒಂದು 125 ನೆಟ್ಟಿದ್ದೇನೆ. ಒಟ್ಟು ಎಷ್ಟು ಉಂಟು? ಒಟ್ಟು ಸಾಧಾರಣ 700 ಉಂಟು. ಉಂಟು. ಯಾವ ತರ ಯಾವ ಜಾತಿಯ ಗಿಡಗಳೆಲ್ಲ? ಜಾತಿ ಒಂದು ಇದು ಸವರ್ ಇದು ಸೈಗಾನೆ, ಮತ್ತೊಂದು ಇದು ಮಂಗಳ. ಮಂಗಳ. ಮತ್ತೆ ಲೋಕಲ್ ಸ್ವಲ್ಪ ಉಂಟು. ಲೋಕಲ್ ಉಂಟು. ಇದರಲ್ಲಿ ಫಲ ಕೊಡುವಂಥದ್ದು ಎಷ್ಟು ಉಂಟು? ಫಲ ಕೊಡುವಂಥದ್ದು ಸಾಧಾರಣ ಒಂದು 300-400 ಗಿಡದವರೆಗೆ ಉಂಟು ಅಂತ ಹೇಳಿದರೆ ಇದರಲ್ಲಿ ಎಲ್ಲ ಜಾತಿದ್ದು ಕೂಡ ನಿಮಗೆ ಫಲ ಕೊಡ್ತಾ ಉಂಟು. ನಿಮಗೆ ಊರಿಂದು ಮತ್ತು ಈ ಮಂಗಳ ಇದೆಲ್ಲದರಲ್ಲಿ ಕೂಡ ಯಾವುದರಲ್ಲಿ ಹೆಚ್ಚು ಸಿಗ್ತದೆ ಅಂತ ನಿಮ್ಗೆ ಅನ್ನಿಸ್ತದೆ? ಸೈಗನಲ್ಲಿ ಸ್ವಲ್ಪ ಅದು ಈಗ ದಹಿ ಬರೋದು, ಅದು ಅದರಲ್ಲಿ ಸ್ವಲ್ಪ ಜಾಸ್ತಿ ಉಂಟು. ಮತ್ತು ಊರಿದ್ದು ಅಂದರೆ ಅದು ಎಂತಂದರೆ ಅದು ಅದಕ್ಕೆ ನಮ್ಮ ಈಟು ಒಂದು ವೇಳೆ ಸ್ವಲ್ಪ ಕಮ್ಮಿ ಆದರೂ ಅದೊಂದು ಫಸಲು ಸಾಧಾರಣ ಒಂದೇ ಲೆಕ್ಕ ಇರ್ತದೆ. ಇದಕ್ಕೆ ಹಾಗೆ ಅಲ್ಲ, ಒಂದು ವರ್ಷದಲ್ಲಿ ಆದರೂ ಕೊಡಲಿಕ್ಕೆ ಕಮ್ಮಿ ಆದರೆ ಈ ಹೈಬ್ರಿಡಲ್ಲಿ ಕಮ್ಮಿ ಆಗ್ತದೆ. ಕಮ್ಮಿ ಆಗ್ತದೆ. ಹಾಂ, ಹಾಗೆ. ಅದಕ್ಕೆ ರೋಗ ಬರೋದು ಜಾಸ್ತಿ ಜಾಸ್ತಿ ಕಾಣ್ತದೆ ನನ್ನ ಇದರಲ್ಲಿ. ನಿಮಗೆ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಯಾವುದಾದ್ರೂ ಬಂದದ್ದುಂಟಾ ಅಡಿಕೆ ಸಸಿಗೆ? ಇಷ್ಟರವರೆಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಕುಂಟಿ ಸಿರಿಯ ಇದು ಎಲ್ಲ ಬರ್ತಾ ಉಂಟು. ಅದಕ್ಕೆ ಮದ್ದೆಲ್ಲ ಸ್ವಲ್ಪ ಸ್ಪ್ರೇ ಮಾಡಿದ್ದೇನೆ. ಮಾಡಿದ್ದೀರಿ. ಮಳೆಗಾಲದಲ್ಲಿ ಸಾಮಾನ್ಯ ನಿಮ್ಮಲ್ಲಿ ಕೊಳೆ ರೋಗ ಬರುವಂಥದ್ದು? ಕೊಳೆ ರೋಗ ಬರ್ತಾ ಉಂಟು, ಆದರೂ ನನ್ನ ತೋಟದಲ್ಲಿ ಇಷ್ಟರವರೆಗೆ ಅಂದರೆ ನಾನೇ ಮದ್ದು ಬಿಡೋದು, ನನ್ನ ಟೈಮಲ್ಲಿ ನಾನು ಬಿಡ್ತೇನೆ. ಮತ್ತು ಏನು ಅದೇ ಕೆಲವು ಸಮಯದಲ್ಲಿ ಇದೆ ಕಳೆದ ವರ್ಷ ಎಲ್ಲ ತುಂಬ ಹೋಗಿದೆ ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ನನಗೆ ನನ್ನ ತೋಟದಲ್ಲಿ ಕಾಣಲಿಲ್ಲ, ಟೈಮಿಗೆ ತಕ್ಕ ಬಿಡ್ತಾ ಇರ್ತೇನೆ. ಅಂದರೆ ನಾನು ನಾವೇ ಗಂಡ ಹೆಂಡತಿ ಬಿಡೋದು, ಬೇರೆ ಇದು ಮಾಡೋದಿಲ್ಲ. ಹಾಗೆ ನಾವು ನಮ್ಮ ಟೈಮಲ್ಲಿ ಸ್ವಲ್ಪ ಬಿಸಿಲು ಹೊಡಿದ್ರೆ 1 kg ಒಂದು ದಿವಸದಲ್ಲಿ ಹಾಗೆ ಕೂಡ ಬಿಡ್ತೇವೆ ಮಳೆ ಜಾಸ್ತಿ ಇರುವಾಗ. ಈಗ ಹತ್ತಲಿಕ್ಕೆ ಮರಕ್ಕೆ ನೀವು ಏನಾದರೂ ಕೂಡ ಇದು ಏಣಿ ಉಂಟು? ಏಣಿ ಉಂಟು. ಹಾಂ, ಫೈಬರ್ ಏಣಿಯಾ? ಹಾಂ, ಹೌದು. ಅದರಲ್ಲಿ ಅಲ್ಯೂಮಿನಿ ಏಣಿ ಉಂಟಲ್ಲ ಕೃಷಿ ಇಲಾಖೆದ್ದು, ಹಾಂ ಅದೇ ಏಣಿ ಅದರಲ್ಲಿ ಬಿಡ್ತೇನೆ. ಈಗ ಊರಲ್ಲಿ ನೀವೀಗ ನಿಮ್ಮಲ್ಲಿ ಮಾತ್ರ ಬಿಡ್ತೀರಾ ಬೇರೆ ಕಡೆಗೂ ಬಿಡ್ಲಿಕ್ಕೆ? ಬೇರೆ ಕಡೆ ಹೋಗುದಿಲ್ಲ. ಹೋಗುದಿಲ್ಲ ಯಾಕೆಂದ್ರೆ ಅಂತ ಹೇಳಿದ್ರೆ ಈಗ ಈ ಮದ್ದು ಬಿಡುವವರೆಲ್ಲ ತುಂಬಾ ಕಡಿಮೆ ಇರ್ತಾರಲ್ಲ? ಕಡಿಮೆ ಇರ್ತಾರೆ ಅಲ್ವಾ? ಹೌದು. ಬಿಡ್ಲಿಕ್ಕೆ ತುಂಬಾ ಕಷ್ಟ ಅನ್ನೋ ಕಷ್ಟ. ಹೌದು. ಮತ್ತೆ ಈ ದೋಟಿಯಿಂದ ಬಿಡುವಂತದ್ದು ಇಂಥದ್ದೆಲ್ಲ ಮಾಡ್ಲಿಲ್ವಾ? ದೋಣಿದ್ದು ಅದು ನನಗೆ ಅದು ಅಷ್ಟೊಂದು ಇದು ಕಾಣುವುದಿಲ್ಲ. ದೋಣಿ ಅಂದರೆ ಅದು ಸ್ಟ್ರೈಟ್ ಹೋಗುವುದು, ನಮಗೆ ದೂರ ದೂರ ಹೋಗಿ ಹತ್ತಿ ಬಿಡ್ಬೋದು. ಜಾಸ್ತಿ ಅಡಿಕೆ ಇದ್ದರೆ ಅದು ಸೈಡಿಂದ ಬಿಡಲಿಕ್ಕೆ ಆಗುವುದಿಲ್ಲ, ಸೈಡಿಂದ ಬಿಟ್ಟರೆ ಮಾತ್ರ ಅದರ ಒಳಗೆ ಹೋಗಿ ಇದಾಗುವುದು. ನಾನೊಂದು 10 ಫೀಟ್ ಉದ್ದದ್ದು ಒಂದು ಕಂಟ್ರೋಲ್ ತೆಕ್ಕೊಂಡಿದ್ದೇನೆ, ಅದು ಒಂದು ಸ್ವಲ್ಪ ಬೆಂಡು ಉಂಟು, ಅದಾದರೆ ಸ್ವಲ್ಪ ತಿರುಗಿಸಿ ಬಿಡಲಿಕ್ಕೆ ಆಗ್ತದೆ ಅಂತ ಅನಿಸಿಕೆ ನಂದು. ಅದರಿಂದ ಅಂಥದ್ದನ್ನು ಉಪಯೋಗ ಮಾಡಿದ್ದೀರಿ? ಹಾಂ, ಮಾಡಿದ್ದೇನೆ. ಮಾಡಿದ್ದೀರಿ. ಈಗ ಅದರಿಂದಾಗಿ ಒಂದು ಗಿಡಕ್ಕೆ ಹತ್ತಿ 2-3 ಗಿಡಕ್ಕೆ ಬಿಡ್ಲಿಕ್ಕೆ ಆಗ್ತದ? ಆಗ್ತದೆ. ಆಗ್ತದೆ. ಆಗ್ತದೆ. ಹಾಂ, ಅಂದ್ರೆ ಸುತ್ತಮುತ್ತಲಿನ ಎಲ್ಲ ಗಿಡಗಳಿಗೆ ಬಿಡ್ಲಿಕ್ಕೆ ಆಗ್ತದೆ, ಬಿಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ದೊಡ್ಡ ಅಡಿಕೆ ಇದ್ರೆ ಅಲ್ಲಿ ಈ ಕಂಟ್ರೋಲ್ ಉದ್ದದ್ದು ಇದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ ಅಂದ್ರೆ ಹೆಚ್ಚು ಗಿಡಗಳಿಗೆ ಹತ್ತಬೇಕಾಗಿಂತ ಇಲ್ಲ. ಇಲ್ಲ, ಈಗ ವರ್ಷಕ್ಕೆ ಎಷ್ಟು ಸಲ ನಿಮಗೆ ಮದ್ದು ಬಿಡಬೇಕಾಗಿ ಬರ್ತದೆ? ಕಳೆದ ಸಲ ಎರಡೇ ಸಲ ಬಿಟ್ಟದ್ದು. ಎರಡೇ ಸಲ ಬಿಟ್ಟ? ಎರಡು ಸಲ ಬಿಟ್ಟರೆ ಸಾಕಾಗ್ತದೆ. ಸಾಕಾಗ್ತದೆ, ಅದೇ ಟೈಮಿಗೆ ಸರಿಯಾಗಿ ಬೇಗ ಅಂದರೆ ನನ್ನ ಅನಿಸಿಕೆಯಲ್ಲಿ ಕೆಲವರು ಭಾರಿ ಬೇಗ ಬಿಡ್ತಾರೆ, ಬೇಗ ಬರ್ತದೆ ಅಂತ. ಅಂಥವರು ಮೂರು ಸಲ ಬಿಟ್ಟು ನಾಲ್ಕನೇ ಸಲಕ್ಕೆ ಬರ್ತಾರೆ. ಅಡಿಕೆಗೆ ರೋಗ ಬರುವುದೇ ಲಾಸ್ಟ್ ಟೈಮಲ್ಲಿ, ಬೇಗ ಬರುವುದಿಲ್ಲ. ಹಾಗೆ ನಾನು ಕಳೆದ ಸಲ ಎರಡೇ ಸಲ ಬಿಟ್ಟದ್ದು. ಕಳೆದ ಸಲ ಮಳೆ ತುಂಬ ಇತ್ತು, ಮಳೆ ತುಂಬ ಇತ್ತು, ಆದರೂ ಕೂಡ ನೀವು ಎರಡು ಸಲ ಎರಡು ಸಲ ಬಿಟ್ಟಿದ್ದೇನೆ. ಸಾಕಾಗಿದೆ, ಸಾಕಾಗಿದೆ. ಸ್ವಲ್ಪ ದೈಹಿಕ ಅಂಗಿಗೆ ಮೂರು ಸಲ ಹಾಕಿದ್ದೇನೆ. ಹಾಕಿದ್ದೆ. ಒಟ್ಟಾರೆಯಾಗಿ ಈಗ ಅಡಿಕೆಗೆ ಒಳ್ಳೆ ರೇಟ್ ಉಂಟು, ಅದರಿಂದ ತೊಂದರೆ ಇಲ್ಲ. ಬೇರೆ ಕೃಷಿಯಲ್ಲಿ ಅಷ್ಟು ಲಾಭದಾಯಕವಾಗಿಲ್ಲ, ಆದ್ದರಿಂದ ಹೆಚ್ಚು ಹೆಚ್ಚು ಜನ ಈಗ ಅಡಿಕೆ ಬೆಳೆಸ್ತಾರಲ್ಲ, ಮುಂದಿದೆ ಅಡಿಕೆಗೆ ಇದು ರೇಟ್ ಕಮ್ಮಿ ಆದರೆ ಅಂತ ಆಲೋಚನೆ ಇಲ್ವೋ ನಿಮಗೆ? ಅಡಿಕೆ ಅಂದರೆ ನಾನು ಎಲ್ಲ ಹೈನುಗಾರಿಕೆ ಅಡಿಕೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಉಂಟು ಎಲ್ಲ ಅಲ್ಲ. ಹೌದು. ನಿಮ್ಮ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಇದಲ್ಲದೆ ಭತ್ತ ಹೈನುಗಾರಿಕೆ ಇದಲ್ಲದೆ ಏನಾದರೂ ಕೂಡ ಹೊಸ್ತೇನಾದ್ರು ಮಾಡಬೇಕು ಅಂತಿದ್ದೀರಾ? ಹೊಸತ್ತು ಏನು ಇದೆ, ಅಡಿಕೆ ಇದೆ ಇರೋದು, ಬೇರೆ ವಸ್ತು ಮಾಡಲಿಕ್ಕೆ ಏನು ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ ಹೊಸ ಕೃಷಿಯ ಬಗ್ಗೆ. ಸರಿ ಬಾಲಚಂದ್ರಗೌಡ್ರೆ, ಮುಖ್ಯವಾಗಿ ನಿಮ್ಮ ಕೃಷಿಯ ಅನುಭವವನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾಲಚಂದ್ರಗೌಡ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಒಂದು ದೇವರ ನಾಮವನ್ನು ಕೇಳುವ ಪರಮೇಶ್ವರಿಯ ಪುಣ್ಯನಾಮ. ಎಂಎಸ್ ಶೀಲಾ ಅವರು ಹಾಡಿರುವ ನಿಜಗುಣ ಶಿವಯೋಗಿ ಅವರ ರಚನೆ. ಚಂಡೇ ಚಂಡೇಶ್ವರಿ ಚತುರೆ ಕಾಳಿ ಕೌಮಾರಿ ಕುಂಡಲೆ ಕುಟಿಲೆ ಬಾಲೆ ಭೈರವಿ ಭವಾನಿ ಚಾಮುಂಡಿ ಮೂಲಾಧಾರೆ ಮನುವಂದ್ಯ ಮುನಿ ಪೂಜ್ಯ ಪಿಂಡಾಂಡಮಯ ಚಂಡಿಗೆ ಮಂಡಲ ದಂಡಿ ಜಯ ದುರ್ಗೆ ಫಣಿ ಕುಂಡಲೆ ಮಹೇಶ್ವರಿ ಮನೋನ್ಮನಿ ಜಗನ್ಮಾತೆ ಖಂಡ ಶಶಿ ಮಂಡನೆ ರುಡಾಣಿ ಪಾರ್ವತಿ ಪರಮ ಚಂಡಕರ ಮೂರ್ತಿ